ಜನಿಸುವಾಗಲೇ ಹಣೆಗೆ ತಿಲಕ ಧರಿಸಲಿಲ್ಲ, ಗರ್ಭದಲ್ಲಿರುವಾಗಲೇ ನಿನ್ನ ಮುಂಜಿಯಾಗಲಿಲ್ಲ, ಹುಟ್ಟುವಾಗಲೇ ಶಿಲುಬೆ ಹೊತ್ತು ಬರಲಿಲ್ಲ. ಹೇ ಮಾನವ, ನೀ ಅರಿಯೋ ಈ ವಿಷಯವನ್ನು, ಭೇದಿಸುತ್ತ ಮುಂದೆ ಸಾಗು ಆ ರಹಸ್ಯವನ್ನು. ಓ ಮಾನವ ಬಾ ಸನಿಹ, ನೀ ತಿಳಿಯ. ಹಲವು ನದಿಗಳು ಹುಟ್ಟಲು ಸೇರುವುದೊಂದೇ ಕಡಲಪಾದ, ಅಸಂಖ್ಯ ದೇವರ ಜಪಿಸಲು ತಟ್ಟುವುದೊಂದೇ ದೇವಕದ. ಈ ಸತ್ಯ ಅರಿಯಲು ಎಲ್ಲುಂಟು ಮಿಥ್ಯ, ಓ ಮಾನವ ಬಾ ಸನಿಹ ನೀ ತಿಳಿಯ. ಓ ಮಾನವ ಬಾ ಸನಿಹ ನೀ ತಿಳಿಯ. ಇದು ನನ್ನ ಸಾಹಿತ್ಯದ ಬಗ್ಗೆ ನಾನೊಂದು ಮಾತಾಡಿದ್ದು. ಸರಿ, ಒಳ್ಳೆಯದು. ಎಂ ಪಿ ಬಶೀರ್ ಅಹಮ್ಮದ್ ಅವರೇ, ಮುಖ್ಯವಾಗಿ ನಿಮ್ಮ ಮಾಡ್ತಿರುವಂತಹ ಕೆಲಸ ಅಂತ ಹೇಳಿದ್ರೆ ಈಗಿನ ಐಸ್ ಪ್ಲಾಂಟಿನ ಬಗ್ಗೆ, ಮತ್ತೆ ಈಗ ಅದರ ಮೊದಲು ನೀವು ಮಾಡ್ತಿದ್ದ ವ್ಯಾಪಾರದ ಬಗ್ಗೆ, ಜೊತೆಗೆ ನಿಮ್ಮ ಸಾಹಿತ್ಯದ ಒಂದೆರಡು ಕವನಗಳನ್ನು ಇಲ್ಲಿ ಓದಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನಮಸ್ಕಾರ ಸರ್. ತರಕಾರಿ ವ್ಯಾಪಾರ ಹಾಗೂ ಐಸ್ ಪ್ಲಾಂಟ್, ಈ ಕುರಿತು ಇದುವರೆಗೆ ಬಂಟ್ವಾಳದ ಎಂಪಿ ಬಶೀರ್ ಅಹಮ್ಮದ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಸೂರ್ಯನಾರಾಯಣ ಭಟ್ ಪಿಎಸ್. ರೀ, ಒಂದು ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀಡಲ್ ಅಥವಾ ಇಂಜೆಕ್ಷನ್ ಶೇರ್ ಮಾಡೋದ್ರಿಂದ ಎಚ್ಐವಿ ಹರಡೋ ಬಗ್ಗೆ ಬರೆದಿದೆ. ಅಸುರಕ್ಷಿತ ಲೈಂಗಿಕ ಸಂಬಂಧದಿಂದ ಎಚ್ಐವಿ ತಗಲ್ಬಹುದು ಅಂತ. ಮಲ್ಟಿಪಲ್ ಪಾರ್ಟ್ನರ್ಸ್ ಎಚ್ಐವಿ ಹೆಚ್ಚಿನ ಅಪಾಯ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಸರ್ಕಾರಿ ಆಸ್ಪತ್ರೆಯ ಐಸಿಟಿಸಿ ಅನ್ನು ಸಂಪರ್ಕಿಸಿ ಅಥವಾ ರಾಷ್ಟ್ರೀಯ ಉಚಿತ ಸಹಾಯವಾಣಿ 1097 ಕರೆ ಮಾಡಿ. ಇದು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ಪ್ರಕಟಣೆ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,500, ಹೊಸ ಅಡಿಕೆ 36,000 48,500, ಕೋಕಾ ಕ್ವಿಂಟಾಲಿಗೆ 25,000 28,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000 22,000, ತೆಂಗಿನಕಾಯಿ ಒಂದನೇ ವರ್ಗ 1,000 30,000 42,000, ಎರಡನೇ ವರ್ಗ 1,000 28,000 35,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,500 5,300, ಕಟ್ಟ ಸಾಂಬಾರ್ 3,500 4,200, ಐಆರ್ 8 3,450 4,250, ಭತ್ತ ಆಮದು ಕ್ವಿಂಟಾಲಿಗೆ 2,250 2,450, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500 5,000, ಕೆಂಪು 4,400 5,000, ಕಪ್ಪು 4,800 5,400, ಮೆಣಸು ಕ್ವಿಂಟಾಲಿಗೆ 18,000 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,500 64,000, ಗೇರು ಬೀಜ ಕಚ್ಚಾ ಕ್ವಿಂಟಾಲಿಗೆ 12,500 14,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 5,000 7,000, ಕದಳಿ ಕ್ವಿಂಟಾಲಿಗೆ 6,500 7,500, ಗಾಳಿ ಕ್ವಿಂಟಾಲಿಗೆ 6,000 7,000, ನೇಂದ್ರ ಕ್ವಿಂಟಾಲಿಗೆ 7,000 8,000. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಒಂದು ಸಂಪ್ರದಾಯದ ಹಾಡನ್ನು ಕೇಳಿ. ವಂದಿಪೆ ಸುಮುಖನೆ ಗಣನಾಥ, ಹಾಡಿದ್ದಾರೆ ವೀಣಾ. Thank you. ಜಗನ್ನಾಥ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ವಂದಿಪೆ ಸುಮುಖನೆ ಗಣನಾಥ ವಂದಿಪೆ ಸುಮುಖನೆ ಗಣನಾಥ ಕುಂಡಲವು ಜ್ವಲಿಸೋ ಸೂರ್ಯ